ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಯ್ನಾ ಉಜ್ಜಿನಿ ಅಣೆಕಟ್ಟಿನಿಂದ ಕೃಷ್ಣಾ ಭೀಮಾ ನದಿಗೆ ನೀರು ಬಿಡುವಂತೆ ಮಹಾರಾಷ್ಟ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ. ಉತ್ತಮ ಶಿಕ್ಷಣ ವ್ಯವಸ್ಥೆಯಿಂದ ರಾಷ್ಟದ ಪ್ರಗತಿ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ಅಹೋರಾತ್ರಿ ಧರಣಿ. ವೇವ್ಸ್ ಶೃಂಗಸಭೆ, ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ನಲ್ಲಿ 750ಕ್ಕೂ ಹೆಚ್ಚು ಅಂತಿಮ ಸ್ಪರ್ಧಿಗಳು ಆಯ್ಕೆ. ಐಪಿಎಲ್ ಪಂದ್ಯ ಹಿನ್ನೆಲೆ ಬೆಂಗಳೂರಿನಲ್ಲಿ ನಾಳೆ ಮೆಟ್ರೋ ರೈಲು ಸೇವೆ ರಾತ್ರಿ 12:30ರವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ತೋಟಗಾರಿಕಾ ಬೇಸಾಯ ಕುರಿತಂತೆ ಪ್ರಗತಿಪರ ರೈತ ರವಿಶಂಕರ್ ಅವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ನಡೆಸುವ ಸಂದರ್ಶನ, ಜನಪದ ಸಂಗೀತ, ಶಿಡ್ಲಘಟ್ಟ ತಾಲೂಕು ದೇವರ ಮಲ್ಲೂರಿನ ಮಹೇಶ್ ಕುಮಾರ್ ಹಾಗೂ ಸಂಘಗಳಿಂದ ಜಾನಪದ ಗೀತೆಗಳನ್ನು ಕೇಳುತ್ತೀರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಮಗ್ರ ತೋಟಗಾರಿಕಾ ಬೇಸಾಯ. ಈ ಕುರಿತಂತೆ ಪ್ರಗತಿಪರ ರೈತರಾದ ರವಿಶಂಕರ ಅವರೊಡನೆ ಸಂದರ್ಶನ. ಈ ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಎಚ್ ಗೌಡ ಅವರು. ಕೇಳಿ ಸಮಗ್ರ ತೋಟಗಾರಿಕಾ ಬೇಸಾಯ ಕುರಿತಂತೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪ್ರಗತಿಪರ ರೈತರೊಬ್ಬರೊಡನೆ ಮಾತಾಡ್ತಾ ಇದ್ದೇವೆ. ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಯಾವ್ಯಾವ ಒಂದು ಕ್ರಮವನ್ನ ಅವರು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಹೇಗೆ ಅವರು ತಮ್ಮ ಕೃಷಿಯಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಪ್ರಗತಿಪರ ರೈತ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ರವಿಶಂಕರ್ ಅವರೇ, ನಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿಯನ್ನು ಯಾವ್ಯಾವ ತರದಲ್ಲಿ ತಾವು ಮಾಡ್ತಾ ಇದ್ದೀರಿ, ಏನೇನ್ ಬೆಳೆ ಬೆಳೀತಿದ್ದೀರಿ, ಸಂಪೂರ್ಣವಾಗಿ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ರವಿಶಂಕರವೇ. ನಮಸ್ಕಾರ ಸರ್. ಸರ್, ಈ ಸಮಗ್ರ ಕೃಷಿ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ರೈತನ ಕೈ ಹಿಡಿದಿರೋ ಪದ್ಧತಿ ಅದು. ಏಕ ಬೆಳೆ ಪದ್ಧತಿ ಆದ್ರಷ್ಟು ಹಾನಿ ಇನ್ನೊಂದಿಲ್ಲ, ಯಾಕೆಂದ್ರೆ ಒಂದು ಬೆಳೆ ನಂಬ್ಕೊಂಡೋದಾಗ ರೇಟ್ ಬಂದಾಗ ರೈತ ಗೆದ್ದ, ಇಲ್ಲ ಅಂದ್ರೆ ಬಿದ್ದ ಅಂತ ಲೆಕ್ಕ. ಆ ಒಂದು ಉದ್ದೇಶಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಏಕ ಬೆಳೆ ಪದ್ಧತಿಯಿಂದ ನಾವೇನ್ ಮಾಡಿದ್ವಿ, 2014ರಲ್ಲಿ IFS ಒಂದು ಸ್ಕೀಮ್ ಅಲ್ಲಿ ಸೇರ್ಕೊಂಡ್ಮೇಲೆ ಅದ್ರ ಬಗ್ಗೆ ಅರಿವು ತಂದ್ಕೊಂಡ್ಮೇಲೆ ಹೆಚ್ಚಾಗಿ IFS ಒಂದು ಕೃಷಿಗೆ ಹೋದ್ವಿ.

ಡೈಲಿ, ಒಂದ್ ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಒಂದ್ ಟೈಮ್. ಅದು 5 kg ಇರೋ ಟ್ರೈಕೋಡರ್ಮಾ ಸೂಡಾಮಿನಸ್ ಒಂದ್ 15-20 ದಿನದಲ್ಲೇ 500 kg ಆಗತ್ತೆ. ನಾವ್ ಎಷ್ಟು ಗೊಬ್ಬರ ಹಾಕಿದ್ರೆ ಅಷ್ಟಾಗ್ತದೆ. ಅದನ್ನ ಏನ್ ಮಾಡ್ಬೇಕು, ಭೂಮಿಗೆ ಚೆಲ್ ಬಿಡೋದು. ಅವಾಗ ಗಿಡ ಯಾವ್ದೇ ಕಾರಣಕ್ಕೂ ಸಾಯಲ್ಲ. ಅದು ಜೈವಿಕ ಶಿಲೀಂಧ್ರ ನಾಶಕ, ಅದು ಅಷ್ಟು ಚೆನ್ನಾಗಿ ಇರ್ತಾವ. ಅಂದ್ರೆ ಇವೆಲ್ಲ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ನಿರಂತರವಾಗಿ KVK ಗಳಿರ್ಬೋದು, ವಿಸ್ತೀರ್ಣ ನಿರ್ದೇಶನಾಲಯಗಳಿರ್ತವೆ ಅವ್ರಿಗೆ ಸಂಪರ್ಕ ಇರ್ಬೋದು, ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಮತ್ತೆ ಕೃಷಿ ಇಲಾಖೆಗಳಲ್ಲಿ ಅಲ್ಲೂ ಇರ್ತಾರೆ. ಎಲ್ಲಾ ಕಡೆ ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಕೊಡ್ತಾರೆ. ಅದನ್ನ ಆದಷ್ಟು ಫ್ರೀ ಇರೋ ಟೈಮಲ್ಲಿ ಅಟೆಂಡ್ ಮಾಡಬೇಕು, ತಿಳ್ಕೊಬೇಕು. ಗೊತ್ತಿಲ್ದಿರ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಈ ತರ ಎಲ್ಲ ತಿಳ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಇಟ್ರೆ ಎಲ್ರೂ ಪ್ರಗತಿಪರ ರೈತರು ಆಗ್ತಾರೆ. ಗೊತ್ತಿಲ್ದಿರ ಅದೇ ದಾರಿಯೆಲ್ಲ ಹೋದ್ರೆ ಅದೇ ಜಮೀನೇ, ಅದೇ ಬೆಳೆನೆ, ಅದೇ ದುಡ್ಡೆ, ಅದೇ ಕಷ್ಟನೆ, ಆತರ ಇರುತ್ತೆ ಸರ್. ಈಗ ಲೇಬರ್ಗೂ ನೀವು ನಿರ್ವಹಣೆ ಮಾಡೋದು ಕಂಡ್ಕೊಂಡಿರಿ ಸರ್? ಲೇಬರ್ ಹೆಂಗ್ ಗೊತ್ತಾ ಸರ್, ನಾವು ನಮ್ಮನೆಯವ್ರ ತರ ನೋಡಿದ್ರೆ ಅವ್ರು ನಮ್ ಕೆಲ್ಸ ಅಂತ ಮಾಡ್ತಾರೆ. ಈಗ ನಿರಂತರವಾಗಿ ಕೆಲ್ಸ ಕೊಡ್ತೀವಿ, 10 ಜನ ನಮ್ಮ ತೋಟದಲ್ಲಿ ನಿರಂತರವಾಗಿ ಕೆಲ್ಸ ಮಾಡ್ತಾರೆ. ಈಗ ನೋಡ್ರಿ, ಯಾವತ್ತೋ ಒಂದಿನ ಅಕಸ್ಮಾತ್ ನಮ್ಮ ಊರಲ್ಲಿ ತಗೊಳ್ಳಿ, ಒಂದು ವರ್ಷದಲ್ಲಿ 4-5 ಸರಿ ಕರೆಯೋರ ಹತ್ರ ಅವ್ರನ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಅವ್ರದ್ದೇನ ಕೆಲ್ಸ ಇಲ್ಲ ಬರ್ತಾರೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವ್ರು ನಮ್ಮನ್ನ ಹಂಗೆ ನಂಬಿರ್ತಾರೆ, ನಾವು ಅವ್ರನ್ನ ಹಂಗೆ ನಂಬ್ಕೊಂಡಿರ್ತೀವಿ. ಅಂದ್ರೆ ನಿಮ್ದು ಸಂಪರ್ಕ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ಅವ್ರು ನಮ್ ಕೆಲ್ಸ ಅಂತ ಮಾಡ್ತಾರೆ, ಯಾವ್ದೂ ಮೋಸ ಆಗಲ್ಲ ಸರ್. ತುಂಬಾ ಸಂತೋಷ ರವಿಶಂಕರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಸಮಗ್ರ ಕೃಷಿ ಬೇಸಾಯ, ಅದರಲ್ಲೂ ತೋಟಗಾರಿಕಾ ಬೆಳೆಗಳಲ್ಲಿ ತರಕಾರಿ ಬೆಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ, ಮತ್ತೆ ಜೇನು ಸಾಕಾಣಿಕೆ, ಮತ್ತೆ ಪಾಲಿ ಹೌಸ್ ನಲ್ಲಿ, ಮತ್ತೆ ನೆಟ್ ಹೌಸ್ ನಲ್ಲಿ ಹೇಗೆ ಮಾಡೋದು, ಈ ಎಲ್ಲದರ ಕುರಿತು ಈ ಎಲ್ಲ ತಮ್ಮದೇ ಆದ ಅನುಭವವನ್ನು ನಮ್ಮ ರೈತರಿಗೆ ತಿಳಿಸಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇಲ್ಲಿ ತನಕ ಸಮಗ್ರ ತೋಟಗಾರಿಕಾ ಬೇಸಾಯ ಕುರಿತಂತೆ ಪ್ರಗತಿಪರ ರೈತ ರವಿಶಂಕರ್ ಅವರೊಡನೆ ತಿಮ್ಮಪ್ಪ ಎಚ್ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೈಗೊಳ್ಳೋಣ ಜನಪದ ಸಂಗೀತ. ಶಿಡ್ಲಘಟ್ಟ ತಾಲೂಕಿನ ದೇವರ ಮಲ್ಲೂರಿನ ಮಹೇಶ್ ಕುಮಾರ್ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ, ನಮ್ಮ ನಡಲ್ಲಿ ಬಳೆಯಿಲ್ಲ, ಬಳೆಗಾರ್ ಸಾರಿ ಕೊಂಡೋಗೋ ತವರಿಗೆ, ಸಾರಿ ಕೊಂಡೋಗೋ ತವರಿಗೆ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ, ನಮ್ಮ ನಡಲ್ಲಿ ಬಳೆಯಿಲ್ಲ, ಬಳೆಗಾರ್ ಸಾರಿ ಕೊಂಡೋಗೋ ಕೊಂಡೋಗೋ ತವರಿಗೆ. ಬಾಳೆಯ ಮನೆ ಮುಂದೆ ಬಾಳೆಯ ಚಪ್ಪರ ಬಾಗಿ ಬರಯ್ಯ ಬಳೆಗಾರ, ಬಾಗಿ ಬರಯ್ಯ ಬಳೆಗಾರ ಅಣ್ಣಯ್ಯ, ಬಾಣಂದಿಗೆ ಬಳೆ ತೊಡುವಾರು, ಬಾಣಂದಿಗೆ ಬಳೆ ತೊಡುವಾರು. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ, ನಮ್ಮ ನಡಲ್ಲಿ ಬಳೆಯಿಲ್ಲ, ಬಳೆಗಾರ ಸಾರಿ ಕೊಂಡೋಗೋ ತವರಿಗೆ, ಸಾರಿ ಕೊಂಡೋಗೋ. ಮುತ್ತೈದೆ ಮನೆ ಮುಂದೆ ಮುತ್ತಿನ ಚಪ್ಪರ ಸುತ್ತಿ ಬರಯ್ಯ ಬಳೆಗಾರ, ಸುತ್ತಿ ಬರಯ್ಯ ಬಳೆಗಾರ ಅಣ್ಣಯ್ಯ, ಮುತ್ತೈದೆಗೆ ಬಳೆ ತೊಡುವಾರು, ಮುತ್ತೈದೆಗೆ ಬಳೆ ತೊಡುವಾರು. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ, ನಮ್ಮ ನಡಲ್ಲಿ ಬಳೆಯಿಲ್ಲ, ಬಳೆಗಾರ ಸಾರಿ ಕೊಂಡೋಗೋ ತವರಿಗೆ, ಸಾರಿ ಕೊಂಡೋಗೋ ತವರಿಗೆ. ಅಕ್ಕ ತಂಗಿಯ ನೀರಿಗೆ ಹೋಗುವಾಗ ಅಕ್ಕ ನಿನ್ನ ತೇರು ಹರಿದಾದು ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ ನಮ್ಮ ನಡಲ್ಲಿ ಬಳೆಯಿಲ್ಲ ಬಳೆಗಾರ್ ಸಾರಿಕೊಂಡು ಹರಿದಾರೆ ಹರಿಯಲಿ ಸುರಿದಾರೆ ಸುರಿಯಲಿ ನಾವೊಬ್ಬ ಮನೆಯ ಸೊಸೆಯಾಗಿ ನಾವೊಬ್ಬ ಮನೆಯ ಸೊಸೆಯಾಗಿರುವಾಗ ತವರಿನ ಚಿಂತೆ ನಮಗ್ಯಾಕೆ ತವರಿನ ಚಿಂತೆ ನಮಗ್ಯಾಕೆ ಬೆಂಕಿ ಪಟ್ಟಣದಿಂದ ಬೆಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ ನಮ್ಮ ನಡಲ್ಲಿ ಬಳೆಯಿಲ್ಲ ಬಳೆಗಾರ ಸಾರಿಕೊಂಡು ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆಯಿಲ್ಲ ನಮ್ಮ ನಡಲ್ಲಿ ಬಳೆಯಿಲ್ಲ ಬಳೆಗಾರ ಸಾರಿಕೊಂಡು ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಅಮ್ಮ ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಅಮ್ಮ ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟಾದ ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಅಮ್ಮ ಒಲಿದುಬಾರಮ್ಮಯ್ಯ ಒಲಿದುಬಾರೆ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಛಾಯಾ ಉಳ್ಳೋಳು ನೀನು ಚಾಮುಂಡಿ ಛಾಯಾ ಉಳ್ಳೋಳು ನೀನು ಚಾಮುಂಡಿ ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯಾ ಉಳ್ಳೋಳು ನೀನು ಚಾಮುಂಡಿ ಆಯ ಛಾಯ ಉಳ್ಳೋಳು ಮೈಕಾತಿ ಚಾಮುಂಡಿ ಆಯ ಛಾಯ ಉಳ್ಳೋಳು ಮೈಕಾತಿ ಚಾಮುಂಡಿ ದಯಮಾಡಿ ಒಲಿದು ನೀನು ಬಾರೆ ದಯಮಾಡಿ ಒಲಿದು ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಅಕ್ಕಯ್ಯ ಅಕ್ಕ ಬಾರಿ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರಿ ಚಾಮುಂಡಿ ಅಕ್ಕಯ್ಯ ಅಕ್ಕ ಬಾರಿ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರಿ ಚಾಮುಂಡಿ ಅಕ್ಕ ದೇವತೆ ಪ್ರಿಯ ಪಟ್ಟಣದವಳೆ ಅಕ್ಕ ದೇವತೆ ಪ್ರಿಯ ಪಟ್ಟಣದವಳೆ ಚಿಕ್ಕ ತಂಗವ್ವ ನೀನು ಬಾರೆ ಚಿಕ್ಕ ತಂಗವ್ವ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಬೆಟ್ಟಾದ ಚಾಮುಂಡಿ ಒಲಿದುಬಾರೆ ಕರಮುಗಿದು ಶರಣೆಂದವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ, ಕರಮುಗಿದು ಶರಣೆಂದವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಮೈಸೂರ ಅರಸಾರ ಮನೆಯ ದೇವಾದೆ, ಮೈಸೂರು ಅರಸಾರ ಮನೆಯ ದೇವಾದೆ, ಜೈಸುವರ ಪಾಲಿಸಮ್ಮ ಚಾಮುಂಡಿ, ಜೈಸುವರ ಪಾಲಿಸಮ್ಮ ಚಾಮುಂಡಿ. ಒಲಿದು ಬಾರಮ್ಮಯ್ಯ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ, ಬೆಟ್ಟಾದ ಬೆಡಗಿ ನೀನು ಬಾರೆ, ಬೆಟ್ಟಾದ ಬೆಡಗಿ ನೀನು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ, ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೈ ಸೈ ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಮಾದೇವ್ನ ಕೊಂಡು ಬಾರಿ ಮುದಂಡ, ಅಡವಿಲ್ ಮಾದೇವ ನೆಲೆಗೊಂಡು. ಮಾದೇವ್ನ ಕೊಂಡು ಬಾರಿ ಮುದಂಡ, ಅಡವಿಲ್ ಮಾದೇವ ನೆಲೆಗೊಂಡು. ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ. ಆಕಾಶದ ಗಂಟೆ ತೊಳೆಬೆಂದು ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೈ ಸೈ ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳಾದ ಗರುಗೆ ಚಿಗುರ್ಯಾಡು. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳಾದ ಗರುಗೆ ಚಿಗುರೊಡೆದು, ಮಾಳಾದ ಗರುಗೆ ಚಿಗುರೊಡೆದು ಮಾದೇವ, ಮಾಳಾದ ಗರುಗೆ ಚಿಗುರೊಡೆದು ಮಾಡೇವ. ನಾವೆದ್ದು ಕೈಯ ಮುಗಿದೇವು, ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೈ ಸೈ ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಜಂಬು ದಿಟ್ಟ, ಹಳ್ಳಾದ ತಿಳಿ ನೀರು. ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಜಂಬು ದಿಟ್ಟೆ, ಹಳ್ಳಾದ ತಿಳಿ ನೀರು. ತಿಟ್ಟೆ ಹಳ್ಳಾದ ತಿಳಿ ನೀರು ತಕ್ಕೊಂಡು, ತಿಟ್ಟೆ ಹಳ್ಳಾದ ತಿಳಿ ನೀರು ತಕ್ಕೊಂಡು, ಅಲ್ಲೇ ಮಾದೇವ ಶಿವ ಪೂಜೆ, ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೈ ಸೈ ಹಚ್ಚಿರಿ ದೀಪ. ಬಗಳ ಆಗಿರಿದು ಬಗಳ ಅಟ್ಟಕ್ಕೆ ಎಣಿಯಾಸೆ ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಅಟ್ಟಕ್ಕೆ ಎಣಿಯಾಸೆ ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ನಿನ್ನಾಸೆ ನಮಗೆ ಅನುರಾಗ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಚೀರಿ ದೀಪಗಳ ಆಗಿರಿದು ಬಗಳ ಸೈ ಸೈ ಹಚ್ಚಿರಿ ದೀಪಗಳ ಆಗಿರಿದು ಬಗಳ ಹಾಡಿರಿ ರಾಗಗಳ ನುಡಿದಿರಿ ತಾಳಗಳ ಹಚ್ಚಿರಿ ದೀಪಗಳ ಆಗಿರಿದು ಬಗಳ ಸೈ ಸೈ ಹಚ್ಚಿರಿ ದೀಪಗಳ ಹಚ್ಚಿರಿದು ಬಗಳ ಹಚ್ಚಿರಿದಿ ಬಗಳ ಹಾಕಿರಿದು ಬಗಳ ಸುತ್ತು ಗಟ್ಟಿದ ಸೀರೆ ಸುತ್ತೆಲ್ಲ ಬಳೆಯಾಲೆ ಎತ್ತಾಗೆ ದೊಡ್ಡಮ್ಮ ನಿನ ಪಯಣ ಹೌದಪ್ಪ ಎತ್ತಾಗೆ ದೊಡ್ಡಮ್ಮ ನಿನ ಪಯಣ ಶಿರಾದ ಮೊಗ್ಗು ಬಂದಾವೇ ಮುಡಿಬಾರೆ ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ವೈತಾಳಲ್ಲೇ ವೈಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲಿ ವೈಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲೇ ವೈಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲಿ ವೈಯಾರಿ ಚಿಕ್ಕಮ್ಮನ ವೈಯಾರ ನೋಡಲ್ಲೇ ವಡಗಾಲ ಸೀಮೆಯ ಚಿಕ್ಕಮ್ಮನ ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ಅಮ್ಮನ ಗುಡಿ ಮ್ಯಾಲೆ ಬಣ್ಣಾದ ಎರಡಕ್ಕಿ ಅಮ್ಮನ ಗುಡಿ ಮ್ಯಾಲೆ ಬಣ್ಣಾದ ಎರಡಕ್ಕಿ ಅಮ್ಮನ ಗುಡಿ ಮ್ಯಾಲೆ ಬಣ್ಣಾದ ಎರಡಕ್ಕಿ ಅಮ್ಮನ ಗುಡಿ ಮ್ಯಾಲೆ ಬಣ್ಣಾದ ಎರಡಕ್ಕಿ ಬಣ್ಣ ತುಂಬ್ಯಾವೇ ಗುಡಿಗೆಲ್ಲ ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ವಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ವಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ವಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ವಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ವಡಗಾಲ ಸೀಮೆಲಿ ಮೆರೆದಾಳು ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ ಊರೂರು ತಿರಗವಳೆ ಬೆರಗಾಸೆ ಹಾಕವಳೆ ಊರೂರು ತಿರಗವಳೆ ಬೆರಗಾಸೆ ಹಾಕವಳೆ ಊರೂರು ತಿರಗವಳೆ ಬೆರಗಾಸೆ ಹಾಕವಳೆ ಊರೂರು ತಿರಗವಳೆ ಬೆರಗಾಸೆ ಹಾಕವಳೆ ವೀರಾರ ಕತ್ತಿ ಹಿಡಿದವಳೆ ಸಿಕ್ಕದೆ ವೈತಾಳಲ್ಲೇ ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಹೊಯ್ತಾಳಲ್ಲಿ. ವೀರಾರ ಕತ್ತಿ ಹಿಡ್ಕೊಂಡು ದೊಡ್ಡಮ್ಮ, ವೀರಾರ ಕತ್ತಿ ಹಿಡ್ಕೊಂಡು ದೊಡ್ಡಮ್ಮ, ವೀರಾರ ಕತ್ತಿ ಹಿಡ್ಕೊಂಡು ದೊಡ್ಡಮ್ಮ. ಊರಿನ ಲವಳೆ ಭಯವಿಲ್ಲ, ಸಿಕ್ಕದೆ ಹೊಯ್ತಾಳಲ್ಲಿ. ಚಿಕ್ಕ ಜಾಲದ ಗೇರಿ ಚಿತ್ತರದ ಬೀದಿಯಲ್ಲಿ ದಕ್ಕದೆ ಅವಳು ಸಿಕ್ಕದೆ ಹೊಯ್ತಾಳಲ್ಲೇ.